ನೌಕರಿ ಒಮ್ಮೆ ಬೆಂಗಳೂರಲ್ಲಿ ಸಿಕ್ತಿದ್ದು ತಾಯಿಗೆ ಆಶ್ರಯ ಇಲ್ಲ ಅಂತೇಳಿ ತಾಯಿ ಹೇಳಿದ್ರು ಅಂತೇಳಿ ನಾನು ಒಂದು ಟೆಂಪ್ರವರಿ ಬೇಸಿಕಲ್ಲಿ ಕೆಲಸ ಮಾಡ್ತಿದ್ದು ಬೆಂಗಳೂರು ಮಹಾರಾಜ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಕೆಲಸಕ್ಕೆ ಸೇರಿದ್ದೆ. 89 ಅಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಆಯ್ತು. ಅಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ಆಗ ನನ್ನ ತಾಯಿಗೆ ನಾನು ಚಿಕ್ಕಂದಿನಿಂದಲೇ ತಂದೆ ಇಲ್ದಾಗ ಬೆಳೆದವನು, ಒಂದು ಮಿಡ್ಲ್ ಕ್ಲಾಸ್ ಒಂದು ಸ್ಲಮ್ ಅಲ್ಲಿ ಬೆಳೆದವನು ನಾನು, ಕೊಳಚೆ ಪ್ರದೇಶನ ಏರಿಯಾದಲ್ಲಿ ಇವತ್ತು ನಾವು ಇರೋದು. ಅಂತ ಉನ್ನತ ಸ್ಥಾನದಲ್ಲಿ ಏನು ಇಲ್ದಲೆ ಇರೋದ್ರಿಂದ ನನಗೆ ಅಲ್ಲಿವರೆಗೂ ನನಗೆ ಓದ್ಸಕ್ಕೆ ಅವಕಾಶ ಮಾಡಿಕೊಟ್ರು. ಕನ್ನಡ ಮೀಡಿಯಂ ಅಲ್ಲಿ ನಾನು ಬಿ ಕಾಂ ಮುಗಿಸ್ದೆ. 89 ಅಲ್ಲಿ ನಾನು ಮಹಾರಾಜ ಕೋಸ್ಟೇಜ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಜಯನಗರದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ನಮ್ಮ ಅಣ್ಣ ಎಲ್ಲರೂ ನಮ್ಮ ತಾಯಿಗೆ ಬಿಟ್ಟೋದ್ರಿಂದ ಕೊನೆ ಮಗನಾದ್ನಿಂದ ತಾಯಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಂತ ಮಗ, ಬೇಡ ನೀನ್ ಬಂದ್ಬಿಡು ಇಲ್ಲೇ ಇದು ನನ್ನ ಜೊತೆಲೆ ಅಂತ ಹೇಳಿದ್ರು ಅಂತೇಳಿ ಆ ಕೆಲಸನ ಬಿಟ್ಟು ತಾಯಿ ಜೊತೆ ಬಂದು ಒಂದು ಸಣ್ಣ ಚಿಲ್ಲರೆ ಅಂಗಡಿ ಇತ್ತು ನಮ್ದು, ಅದನ್ನೇ ಮುಂದುವರ್ಸ್ಕೊಂಡು ಹೋದೆ. ಅನಂತರ ಜೀವನ ಹೇಗೆ ಸಾಗ್ತಾ ಇತ್ತು, ನಮ್ಮ ತಾಯಿಗೆ ಆರೋಗ್ಯದಲ್ಲಿ ಏರ್ಪೇರಾಯಿತು, ನನಗೆ 22 ವಯಸ್ಸಿಗೆ ಮದುವೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು. ನನ್ನ ಕೈಲಿ ಆಗ್ತಿಲ್ಲ ಅಂತೇಳಿ ನಾನು ಇನ್ನೂ 22-23 ವಯಸ್ಸಿನ ನಡುವೆನೆ ನನಗೆ ಮದುವೆ ಮಾಡಿಬಿಟ್ರು. ಅದನ್ನು ಬೇರೆಯವ್ರನ್ನ ತಂದರೆ ನಮ್ಮ ತಾಯಿನ ನೋಡ್ಕೊಂತಾರೋ ಏನೋ ಅಂತ ಸ್ವಂತ ಅಕ್ಕನ ಮಗಳನ್ನೇ ನಾನು ಮದುವೆ ಆದೆ. ನಂತರ ಮದುವೆ ಆಗಿ 1 ವರ್ಷಕ್ಕೆ ನನಗೆ ಒಬ್ಬ ಪುತ್ರ ಗಂಡು ಮಗನ ಜನ್ಮ ಆಯಿತು. ಅದನಂತರ ಒಂದು 5 ವರ್ಷದ ಕಾಲ ನಾನು ಯಾವುದೇ ತೊಂದರೆ ಇಲ್ಲದೆ 2 ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೆ. ಒಂದು ಜನಪುರದಲ್ಲಿ ಶ್ರೀದೇವಿ ಕಾಂಡಿಮೆಂಟ್ಸ್ ಅನ್ನೋ ಒಂದು ಅಂಗಡಿಯನ್ನು ತೆರೆದೆ, ಮತ್ತೆ ಇಲ್ಲಿ ಮನೆ ಹತ್ರ ಇದ್ದ ಚಿಲ್ಲರೆ ಅಂಗಡಿನ ತೆರೆ ನಡೆಸ್ಕೊಂಡು ಹೋಗ್ತಾ 98 ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸುಖ ಮಾಡ್ತಾರೆ. ಅವಾಗ ಅವಕ್ಕೆ ಹೃದಯ ಚಲನ ಆಗಿ ಮಗು ಹಳುತ್ತೆ, ಹಾಗೆ ಚೆನ್ನಾಗಿಬಿಡುತ್ತೆ. ನಿಮ್ಮ ಮಗುಗೂ ಈ ಮೂರು ತರ ಟ್ರೀಟ್ಮೆಂಟ್ ಮಾಡಿದೀರಾ ಅಂತಾರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದರೆ. ಆದರೂ ಅದಕ್ಕೆ ಮಗು ಸ್ಪಂದಿಸಿಲ್ಲ ಅಂದಾಗ ಅವರು ಮಾಡಬೇಕಾಗಿದ್ದ ಮೂಲ ಉದ್ದೇಶ ಮಗುವಿಗೆ ಆಕ್ಸಿಜನ್ ಕೊಡಬೇಕಾಗಿತ್ತು. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಇಲ್ಲದಲೇ ಇರೋ ಕೊರತೆಯಿಂದ ನಿಮ್ಮ ಮಗಳಿಗೆ ಹೀಗಾಗಿದೆ. ಈ ಥರ ಇಮಿಡಿಯೇಟ್ ಆಕ್ಸಿಜನ್ ಕೊಟ್ಟಿದ್ರೆ ನಿಮ್ಮ ಮಗಳು ಆರೋಗ್ಯವಂತ ಮಗಳಾಗಿ ಈಗ ಎಲ್ಲ ಮಕ್ಕಳು ಹೇಗಿದಾರೋ ಹಾಗೆ ಇರ್ತಿತ್ತು ಅಂತ ಡಾಕ್ಟರ್ ಅಭಿಪ್ರಾಯ. ಈಗ ಒಂದು ಹಂತ ದಾಟಿದ್ರಿ, ಈ ಮಗುಗೆ ಆರೈಕೆ ಮತ್ತೆ ಅದರ ಪರಿಸ್ಥಿತಿ ಈಗ ಹೇಗಿದೆ? ಈಗ ಮಗುವಿನ ಆರೈಕೆ ಪರಿಸ್ಥಿತಿ ಜವಾಬ್ದಾರಿ ಪೂರ್ತಿ ನಾನು, ನಮ್ಮ ಮನೆಯವರು ಹಾಗೂ ನಾವು ಈಗ ನಾನು ಹಿಲ್ದಲೇ ಇದ್ದಾಗ ನನ್ನ ಮಗನು ಸ್ವಲ್ಪ ಜವಾಬ್ದಾರಿ ಹೊರಿತಾನೆ. ಅವಳಿಗೆ ಬ್ರಷ್ ಮಾಡೋದ್ರಿಂದ ಹಿಡಿದು ಸ್ನಾನ ಮಾಡಿಸೋದ್ರಿಂದ ಹಿಡಿದು ಬಟ್ಟೆ ಹಾಕೋದ್ರಿಂದ ಹಿಡಿದು ಊಟ ಮಾಡಿಸೋದ್ರಿಂದ ನೀರು ಕುಡಿಸೋದ್ರಿಂದ ಕಾಫಿ ಕುಡಿಸೋದ್ರಿಂದ ಅವಳಿಗೆ ಜ್ಯೂಸ್ ಕುಡಿಸ್ಬೇಕು ಅಂದ್ರೂ ಸಹ ನಾವೇ ಅವಳಿಗೆ ಕುಡಿಸ್ತೀವಿ. ಅವಳು ಕೈ ಕೊಟ್ಟರೆ ಎಲ್ಲ ಚೆಲ್ಲೋದು ಬಟ್ಟೆ ಎಲ್ಲ ಹಾಳು ಮಾಡ್ಕೊಳೋದು ನೋಡ್ಲಿಕ್ಕೆ ಆಗೋದಿಲ್ಲದ್ರಿಂದ ನಾವೇ ಅವಳನ್ನ ಆರೈಕೆ ಮಾಡ್ಕೊಂಬಂದಿದ್ದೀವಿ. ಈಗ 24 ವರ್ಷದಿಂದ ನಾವೇ ಅವಳನ್ನ ಪ್ರತಿದಿನ ಚಟುವಟಿಕೆನ ಪೂರ್ತಿ ನಾವೇ ನಿಭಾಯಿಸ್ತಾ ಇದ್ದೀವಿ ಸರ್. ನೀವು ಈ ಡ್ರೈವಿಂಗ್ ವೃತ್ತಿ ಅಥವಾ ಚಾಲಕ ವೃತ್ತಿ ಆದಾಗ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಾಗತ್ತೆ, ಒಂದಿನ ಎರಡು ದಿನ ಉಳಿಯುವಂತ ಸಂದರ್ಭಗಳು ತುಂಬಾ ಇರುತ್ತವೆ. ಅಂತ ಸಂದರ್ಭದಲ್ಲಿ ಮಗಳು ನೀವು ಹೋಗೋದಿಕ್ಕೆ ಸ್ಪಂದಿಸ್ತಾಳ ಹೇಗೆ? ಅವಾಗ ಅವಳು ಒಂದು ದಿನ ಎರಡು ದಿನಕ್ಕಾದ್ರೆ ಸಂತೋಷವಾಗಿ ಸ್ಪಂದಿಸ್ತಾಳೆ. ಅವಳಿಗೆ ಶಾಲೆಗೆ ಶಿಕ್ಷಣ ಪಡೆದಿಲ್ಲ ಅಂದ್ರೂ ಅವಳ ಬುದ್ಧಿ ಭಾರಿ ಚುರುಕಾಗಿದೆ. ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನದ ಏನಾದ್ರೂ ಬಾಡಿಗೆ ಬಂದ್ರೆ ಮಾತ್ರ ಅಪ್ಪ ಬೇಡ ಹೋಗೋದ್ ನೀನು, ಎರಡು ದಿನದ್ದಾದ್ರೆ ಹೋಗ್ ಬಾ, ಮೂರು ದಿನ ನೀನ್ ಇಲ್ದಲೆ ನಾವ್ ಇರೋದು ಭಾರಿ ಕಷ್ಟ ಆಗುತ್ತೆ, ನಾನು ಇರಲಿಕ್ಕೆ ನೀನಿದ್ರೆ ನನಗೆ ಸಂತೋಷ ಇರುತ್ತೆ ಮನೆಯಲ್ಲಿ. ಅಮ್ಮ ಅವಳ ಪಾಡ್ಗೆ ಅವಳು ಕೆಲಸ ಮಾಡ್ತಿರ್ತಾಳೆ, ನನ್ನ ಪಾಡ್ಗೆ ನಾನು ಒಬ್ಬನೇ ಕೂತಿರ್ಬೇಕು. ಅಣ್ಣ ಒಂದು ಪ್ರೈವೇಟ್ ಸಂಸ್ಥೆ ಕೆಲಸಕ್ಕೆ ಹೋಗ್ತಾನೆ, ಅಲ್ಲಿ ಹೋಗ್ಬಿಡ್ತಾನೆ, ನನಗೆ ಬೇಜಾರಾಗುತ್ತೆ, ನೀನಿದ್ದರೆ ಖುಷಿ, ಆದ್ರಿಂದ ಎರಡು ದಿನ ಮೂರು ದಿನದ ಬಾಡಿಗೆ ಹೋಗಪ್ಪ, ಅದ್ರ ಮೇಲಿನ ಬಾಡಿಗೆ ಹೋಗ್ಬೇಡ, ನಿನ್ನ ನಂಗೆ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಅದನ್ನ ಸ್ಪಷ್ಟವಾಗಿ ಮಾತಾಡ್ತಾಳ? ಸ್ಪಷ್ಟವಾಗಿ ಮಾತಾಡ್ತಾಳೆ ಸರ್. ಆದ್ರೆ ನಾವು ಅವ್ರ ಜೊತೆನೆ 24 ವರ್ಷದಿಂದ ಇರೋದ್ರಿಂದ ನಮಗಂತೂ ಅದು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಕೆಲವ್ರಿಗೆ ಹೊಸದಾಗಿ ಏನ್ ಹೇಳಿದ್ರು ಅವಳು ಅನ್ನೋದನ್ನ ಕೆಲವರಿಗೆ ಗೊತ್ತಾಗಲ್ಲ, ಬಟ್ ನಾವು ಅದನ್ನ ಅವ್ರಿಗೆ ರಿಪೀಟ್ ಮಾಡಿ ಹೇಳಿ. ಈ ತರದ ಮಕ್ಕಳುಗಳನ್ನ ನೋಡೋದಕ್ಕೆ ಅನೇಕ ಶಾಲೆಗಳು ಇರ್ತವೆ, ಅಲ್ಲಿ ನೀವು ಪ್ರಯತ್ನ ಪಟ್ಟು ಒಂದು ಏನೋ ಒಂದು ಬುದ್ಧಿಶಕ್ತಿ ಇಂಪ್ರೂವ್ ಆಗೋದಕ್ಕೋ ಅಥವಾ ಕಲಿಕೆಗೋ ಅವಕಾಶ ಮಾಡಿಕೊಡ್ಬೋದಾಗಿತ್ತಲ್ಲ? ಹೌದು ಸರ್, ನೀವು ಹೇಳಿದ್ದು ಒಳ್ಳೆ ಒಂದು ಪ್ರಶ್ನೆಯನ್ನೇ ಕೇಳಿದ್ರ ನನಗೆ. ನನಗೆ ಕೆಲವು ನಿಮಾನ್ಸಲ್ಲಿ ಇವಳಿಗೆ ನಾವು 6 ವರ್ಷದವರೆಗೂ ಮಗುವಿನ ಹಾಗೆ ಶುಶ್ರೂಷೆ ಮಾಡ್ಕೊಂಬಂದ್ವಿ ಹೊರತು ಅವಳಿಗೊಂದು ಅಂಗವಿಕಲರ ಸೌಲಭ್ಯ, ಒಂದು ಅಂಗವಿಕಲರ ಚೀಟಿ ಸಿಗುತ್ತೆ, ಅದರಿಂದ ನಿಮ್ಗೆ ಗೌರ್ಮೆಂಟ್ ಸೌಲಭ್ಯ ಸಿಗುತ್ತೆ ಅನ್ನೋದನ್ನ ನಾವು ಅವಾಗ ಏನು ಮಾಡಿಸಿರ್ಲಿಲ್ಲ. ಕೊನೆಗೆ ಅಂಗನವಾಡಿ ಟೀಚರ್ಗಳೆಲ್ಲ ಬಂದು ನೀವು ಯಾಕೆ ಹಿಂಗೆ ಮಾಡಿಸಿಲ್ಲ, ಮಾಡಿಸಿ ನೀವು ಅದು 50 ರೂಪಾಯಿ ಬಂದರೂ ಪರವಾಗಿಲ್ಲ, ನೀವು ಮಾಡಿಸ್ಕೊಳ್ಳಿ, ಅವ್ರಿಗೊಂದು ಗುರುತಿನ ಚೀಟಿ ಇರುತ್ತೆ ಅಂತ ಹೇಳಿದ್ರು. ಅವಾಗ ನಾವು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಹೋಗಿ ಶರತ್ ಕುಮಾರ್ ಅನ್ನೋ ಒಬ್ಬ ಡಾಕ್ಟರ್ ಹತ್ರ ಮಾಡಿಸಿದ್ವಿ. ಅವರು ಈ ಹುಡುಗಿನ ನೋಡಿ ಸರ್, ಈ ಹುಡುಗಿಗೆ 75% ಕೊಡ್ಲಿಕ್ಕಲ್ಲ, 100% ಕೊಡ್ಬೇಕು, ನಾನು ಅಹಂ ಮಾಡ್ತಾಳೆ ಇದ್ದಾಳೆ ಹುಡುಗಿ ಅಂತೇಳಿ ಅವರು ನನ್ನ ಮಗಳಿಗೆ ಪೂರ್ಣ 90% ಅನ್ನು ಕೊಟ್ಟು ಕಳಿಸಿದ್ರು. ಗೌರ್ಮೆಂಟ್ ಸೌಲಭ್ಯ ಪಡಿಬೇಕು ಅಂದ್ರೆ 75% ಇರಲೇಬೇಕಾದ್ರೆ ಕೊಟ್ರು. ಅವಾಗ ನಾವು ಅವಳಿಗೊಂದು ಗುರುತಿನ ಚೀಟಿ ಮಾಡ್ಕೊಂಡ್ವಿ. ಅವಾಗ ಅವ್ರು ಹೇಳಿದ್ರು, ಇಂಥ ಮಕ್ಕಳಿಗೆ ನೀವು ನೋಡ್ಕೊಳೋದು ಭಾರಿ ಕಷ್ಟ ಆಗುತ್ತೆ, ಮುಂದೆ ನೀವು ಸತ್ತ ನಂತರ ಈ ಮಗುಗೆ ಆಶ್ರಯ ಯಾರಿರ್ತಾರೆ, ನೀವು ಒಂದು ಹ್ಯಾಪಿ ಹೋಮ್ ಅಂತ ಶಿವಮೊಗ್ಗದಲ್ಲೇ ಇದೆ ಜುವೆಲ್ ರಾಕ್ ಹತ್ರ ಅಲ್ಲಿ ಸೇರಿಸಿ, ಇಲ್ಲ ಆಶಾಕಿರಣ ಅನ್ನೋ ಒಂದು ಸಂಸ್ಥೆ ಇದೆ ಹೋಗಿ ಸೇರಿಸಿ, ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಿದ್ರು. ನಾವು ಆ ಸಂಸ್ಥೆಗಳಿಗೆಲ್ಲ ಗಂಡ ಹೆಂಡತಿ ಇಬ್ರು ಭೇಟಿ ಕೊಟ್ವಿ. ಅಲ್ಲಿರೋ ಮಕ್ಕಳುಗಳನ್ನ ನೋಡಿ ನಮ್ಮ ಮಗಳೇ ಅವಳಕ್ಕಿಂತ ಉತ್ತಮ ಅನಿಸ್ಬಿಡ್ತು, ಅಷ್ಟು ದುಃಖ ಆಗ್ಬಿಡ್ತು. ನಾವೇ ಹೋಗಿ ಒಂದು ಬೇಕರಿಗೆ ಹೋಗಿ ಬ್ರೆಡ್ ಬಿಸ್ಕೆಟ್ ಎಲ್ಲ ತಂದು ಕೊಟ್ಟು ಸ್ವತಃ ನನ್ನ ಮಗಳ ಕೈಯಿಂದ ಅವ್ರಿಗೆಲ್ಲ ಕೊಡಿಸಿದಾಗ ಅವರ ಆನಂದ ಆ ಕಣ್ಣಲ್ಲಿ ನೋಡಿದಾಗ ನಮ್ಗೆ ಭಾರಿ ಸಂತೋಷ ಆಯ್ತು. ಅವ್ರು ಹೇಳ್ತಾ ಇದ್ರು, ಇಲ್ಲಿಗೆಲ್ಲ ಬಂದು ಸೇರಿಸ್ತಾರೆ ಸರ್, ಅವ್ರ ಪೋಷಕರು ಯಾರು ಬರೋದೇ ಇಲ್ಲ, ತಂದೆ ತಾಯಿ ನೋಡ್ಲಿಕ್ಕೆ ಬರಲ್ಲ ಮಕ್ಕಳುಗಳನ್ನ ಅಂತ ಪರಿಸ್ಥಿತಿನೇ ನಮ್ಮ ಮಗಳನ್ನು ದುಃಖ ಜಾಸ್ತಿ ಆಗಿ ಅಳಕ್ ಶುರು ಮಾಡ್ಬಿಟ್ಲು. ಹಾಗಾಗಿ ನಮ್ಗೆ ಅಲ್ಲಿಗೆಲ್ಲ ನಾವು ಅವಳನ್ನ ಸೇರಿಸ್ಬೇಕು ಅನ್ನೋ ಮನಸ್ಥಿತಿ ನಮ್ಗೆ ಯಾವತ್ತೂ ಇಲ್ಲ. ನಾವು ಸಾಯೋವರೆಗೂ ನಮ್ ಜೊತೆಲೇ ಇರಬೇಕು ಅನ್ನೋದೇ ಆಸೆ ಇರೋದ್ರಿಂದ ನಾವು ಯಾವ್ದೇ ಸಂಸ್ಥೆಗೆ ಸೇರ್ಸಲ್ಲ ಸರ್. ಈಗ ವಸ್ತುಗಳನ್ನ ಗುರುತಿಡಿಯುವಂತದ್ದು ಅಥವಾ ಅವಳ ಕ್ರಿಯೆಗಳನ್ನ ಮಾಡ್ಕೊಳ್ಳುವಂತದ್ದು ಈ ಒಂದು ಮಟ್ಟಕ್ಕಾರ ಇದೆಯಾ ಮಗುವುದು? ಅವಳ ಕ್ರಿಯೆ ಅಂದ್ರೆ ಯೂರಿನ್ ಪಾಸ್ ಮಾಡ್ತಾಳೆ, ಅದಕ್ಕೆ ನಾವು ಒಂದು ವೆಸ್ಟರ್ನ್ ಟಾಯ್ಲೆಟ್ ಅನ್ನೋದನ್ನ ಗೌರ್ಮೆಂಟ್ಗೆ ಬರೆದು ಹಾಕಿ ಅವ್ರು ಅರ್ಧ ದುಡ್ಡು ಕೊಟ್ರು ನಮ್ಗೆ 5,000, ಇನ್ನು ಮಿಕ್ಕಿದ 5,000 ಹಾಕಿ ನಾವೊಂದು ವೆಸ್ಟರ್ನ್ ಟಾಯ್ಲೆಟ್ ಅನ್ನೋದನ್ನ ಮಾಡ್ಕೊಂಡಿದ್ದೀವಿ. ಅದರಲ್ಲೂ ಕುತ್ಕೊಂಡು ಅವಳು ಯೂರಿನ್ ಮಾಡ್ಬಿಟ್ಟು ಬರ್ತಾಳೆ. ಆದರೆ ಟಾಯ್ಲೆಟ್ಗೆ ಹೋದಾಗ ಅವಳಿಗೆ ಶವರ್ ತೊಗೊಂಡು ತೊಳ್ಕೊಳೋದಾಗ್ಲಿ ಇದಾಗ್ಲಿ ಕ್ಲೀನಾಗಿ ಮಾಡಲ್ಲ. ನಮಗೇನನ್ಸುತ್ತೆ ಅವಳು ಸರಿಯಾಗಿ ವಾಶ್ ಮಾಡ್ಕೊಂಡಿದ್ದಾಳೋ ಇಲ್ವೋ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇ ಹೋಗಿ ಅವಳನ್ನ ಸ್ನಾನ ಇತ್ಯಾದಿ? ಸ್ನಾನ ನಾವೇ ಮಾಡಿಸ್ತೀವಿ ಸರ್, ಇಲ್ಲ ನನ್ನ ಹೆಂಡತಿ ಮಾಡಿಸ್ತಾಳೆ, ಇಲ್ಲ ನಾನಿಲ್ಲ ಅಂದ್ರೆ ನನ್ನ ಮಗನೂ ಸಹ ಸ್ನಾನ ಮಾಡಿಸ್ಕೊಂಡು ಬ್ರಷ್ ಎಲ್ಲ ಮಾಡಿಸ್ಕೊಂಡ್ ಬಂದು ಕೊಡ್ತಾನೆ. ಆದ್ರೆ ನಾನಿದ್ರೆ ಏನ್ ಮಾಡ್ತೀನಿ ಅಂದ್ರೆ ಸ್ನಾನ ಎಲ್ಲ ಆದ್ಮೇಲೆ ಅವ್ರ ಕೈಗೆ ಬಕೆಟ್ ನ ಹತ್ರಕ್ಕೆ ಕೊಟ್ಟು ಚಮ್ ಕೊಟ್ಟು ನೀನೇ ಉಯ್ಕೊ ಅಂತ ಕೊಡ್ತೀನಿ. ಅವಾಗ ಅವಳಿಗೆ ಸಂತೋಷ ಜಾಸ್ತಿ ಆಗುತ್ತೆ. ಆದ್ರೆ ಸರಿಯಾಗಿ ಉಯ್ಯಲ್ಲ ಅವಳು, ಅಕ್ಕಪಕ್ಕಕ್ಕೆಲ್ಲ ಚೆಲ್ತಾಳೆ. ಆದ್ರೆ ಎರಡು ಮೂರು ನೀರು ಬಕೆಟ್ ನೀರ್ನ ಅವಳ ಕೈಯಲ್ಲೇ ಮಾಡಿಸ್ಬರ್ತೀನಿ. ಹಂಗಾಗಿ ಅವಳಿಗೆ ಖುಷಿ, ನಾನು ಇದ್ರೆ ಮನೇಲಿ ನಮ್ಮ ಅಪ್ಪ ಹಿಂಗೆಲ್ಲ ಮಾಡಿಸ್ತಾರೆ. ಯಾಕೆ ಈಗ ಆಯ್ತು ಅಂತ ಅನ್ಸುತ್ತೆ ಬಾಲಕೃಷ್ಣ? ಅಂದ್ರೆ ಈ ಡಾಕ್ಟರ್ಗಳ ಮಾತು, ಇಲ್ಲಿ ಎಷ್ಟೋ ಮಕ್ಕಳುಗಳು ನೀವು ಹೇಳಿದ್ರಿ 80 ಹುಡ್ತಾವೆ ಆ ತರದ್ದು ಅಂತ ಡಾಕ್ಟರ್ ಹೇಳಿದ್ರಿ ಅಂತ, ಆ 80ರಲ್ಲೇ ಈ ಒಂದು ಮಗು ಯಾಕೆ ಹೀಗಾಯ್ತು ಅಂತ ನಿಮಗನ್ಸೋ ಪ್ರಕಾರ ಮತ್ತೆ ಡಾಕ್ಟರ್ ಹೇಳೋ ಪ್ರಕಾರ? ನಮಗೆ ಅನ್ಸೋ ಪ್ರಕಾರ ಡಾಕ್ಟರ್ ನಮ್ಮಿಬ್ಬರನ್ನು ಕುಂಡಿಸ್ಕೊಂಡು ಸಂದರ್ಶನ ಮಾಡಿ ಹೇಳಿದ್ದು, ಈ ಮಗುವಿಗೆ ಯಾವುದೇ ರೀತಿಯ ಅಂಗವಿಕಲತೆ ಇರಲಿಲ್ಲ. ಎಲ್ಲರ ನೋಡೋದು ಹ್ಯಾಂಡಿಕ್ಯಾಪ್ಡ್ ಮಗು, ಇವರು ಸಂಬಂಧದಲ್ಲಿ ಮದುವೆ ಆಗಿದ್ದಾರೆ, ಅಕ್ಕನ ಮಗಳು ಮದುವೆ ಆಗಿದ್ದಾರೆ, ಹಾಗಾಗಿ ಈ ಮಕ್ಕಳು ಹುಟ್ಟುತ್ತೆ ಅಂತೆಲ್ಲ ಹೇಳ್ತಾರೆ. ಡಾಕ್ಟರ್ ನಮ್ಗೆ ಹೇಳಿದ್ದು, ನೀವು ಅದನ್ನ ತಲೆಯಲ್ಲಿ ಇಟ್ಕೋಬೇಡಿ. ಈ ಮಗುಗೆ ಆಗಿರೋದು ಆವಾಗ ಜನನ ಆದಾಗ ಸೂಕ್ತವಾದ ವೈದ್ಯಕೀಯ ಸೌಲಭ್ಯ ಸಿಗ್ದಲೇ ನಿಮ್ಮ ಮಗಳಿಗಾಗಿರೋದು. ಅವಳು ಹೊಟ್ಟೆ ಒಳಗಿಂದ ಅಂಗವೀನತೆ ಏನೇನು ಆಗಿರಲಿಲ್ಲ. ಕೆಲವು ಮಕ್ಕಳು ಅಂಗವೀನತೆ ಹೊಟ್ಟೆ ಗರ್ಭದಿಂದನೇ ಆಗಿರುತ್ತೆ, ಬಂದಾಗ ಅಂಗವಿಕಲರಾಗಿರ್ತಾರೆ. ನಿಮ್ಮ ಮಗಳು ಅಂಗವಿಕಲೆ ಅನ್ನ ಅನ್ಕೋಬೇಡಿ. ನೀವು ಇದು ಸರಿಯಾದ ವೈದ್ಯಕೀಯ ಶಸ್ತ್ರೋಸ್ತ್ರ ಚಿಕಿತ್ಸೆ ಸಿಗದಲೇ ಆಗಿರ ಕಾರಣದಿಂದ ಈ ಮಗುವಿಗಾಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ನಿಮ್ಮ ಮನೆಯವರು ತ್ಯಾಗ ನಿಮಗಿಂತ ದೊಡ್ಡದು ಅನ್ಸುತ್ತ? ಹೌದು ಸರ್, ಯಾಕಂದ್ರೆ ನಾನು ಮನೆಯಿಂದ ಹೊರಗಡೆನೆ ಕಾಲ ಕಳಿತೀನಿ. ದಿನನಿತ್ಯ ಬಾಡಿಗೆ ಇಲ್ದಲೇ ಇದ್ದಾಗ ಮಾತ್ರ ಮನೇಲಿ ಇರ್ತೀನಿ. ನಾನು ಹೊರಗಡೆ ಬಂದಾಗೆಲ್ಲ ತಂದೆ ತಾಯಿ ಎಲ್ಲ ಅವಳೇ ಆಗಿರ್ತಾಳೆ, ಅವಳೇ ಮನೇಲಿ ನೋಡ್ಕೋಬೇಕು. ಹಾಗಾಗಿ ಅವಳ ತ್ಯಾಗ ನಾವು ಯಾವತ್ತೂ ನಿರ್ಲಕ್ಷಿಸಕ್ಕಾಗಲ್ಲ. ಯಾಕಂದ್ರೆ ಚೆನ್ನಾಗಿರೋ ಮಕ್ಕಳುಗಳಿಗೆ ನಾವು ಬೈತೀವಿ, ಒಂದು ಹೊಡೆತ ಹೊಡಿತೀವಿ ಅಲ್ವಾ, ಓದ್ಲಿಲ್ಲ ಬರೀಲಿಲ್ಲ ನೀನು ಸರಿಗಿಲ್ಲ ಅಂತೇಳಿ. ಆದ್ರೆ ನಾವು ಅದನ್ನ ಏನನ್ನೂ ಮಾಡ್ದಲೇ ನೋಡ್ಕೊಂತೀವಿ. ಆದ್ರೂ ತಾಯಿಗೆ ರೋಸ್ ಹೋಗಿರುತ್ತೆ ಸರ್, ದಿನನಿತ್ಯ ನೋಡ್ಕೋಬೇಕಾದ್ರೆ ಏನಾದ್ರೂ ಒಂದು ಮಾತು ಏನಾದ್ರೂ ಅಂದ್ಬಿಟ್ರೆ ಅವಳು ನೊಂದ್ಕೊಂತಾಳೆ ಅಂತ ನಾವೇನನ್ನು ಅನ್ನಕ್ ಹೋಗಲ್ಲ. ಸಾಕಪ್ಪ, ಜೀವನ ಇಷ್ಟೆಲ್ಲ ಆಗೋಯ್ತು ಅಂತ ಹೇಳಿ ಯಾವತ್ತಾರ ಒಂದಿನ ಬೇಜಾರಾಗಿದೆಯಾ, ಅಥವಾ ಇಲ್ಲ ನಾನು ಎಲ್ಲ ಮೆಟ್ಟಿ ನಿಲ್ತೀನಿ ಏನಾಗತ್ತೆ ನೋಡೋಣ ಅನ್ನೋ ಧೈರ್ಯ ಇದೆಯಾ? ಹೌದು ಸರ್, ನಮ್ಮ ಆರೋಗ್ಯ ಚೆನ್ನಾಗಿದ್ದು ನಮ್ಗೆ ಶಕ್ತಿ ಇರೋವರೆಗೂ ಆ ಮನಸ್ಥಿತಿ ಯಾರೇ ಮನುಷ್ಯ ತಗೋಬಾರ್ದು ಸರ್. ನಾವು ಆರೋಗ್ಯಕ್ಕೆ, ನನ್ನ ಮಗಳು ಹೇಳ್ತಾಳೆ, ಅಪ್ಪ ನಾವು ನೀನು ನಾನು ನಾವು ಅಮ್ಮನು ಎಲ್ಲ ಚೆನ್ನಾಗಿರೋವರೆಗೂ ನನ್ನ ನೋಡ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಟೈಮಲ್ಲಿ ಅವಳು ಹೇಳೋದು ಸರ್ ಇದನ್ನ. ಅವಳು ಏನು ಹೇಳ್ತಾಳೆ, ಮೂರು ಜನನು ನಾವು ಜೀವ ತೆಕ್ಕೊಂಬಿಡೋಣ ಅನ್ನೋ ಮಾತನ್ನು ಅವಳು ಹೇಳ್ತಾಳೆ ಸರ್. ಆಯ್ತು ಬಾಲಕೃಷ್ಣ, ಕೊನೆಯಲ್ಲಿ ಈ ಒಂದು ದುಃಖಕರವಾದ ಮಾತುಗಳಿಂದ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇರೋದಕ್ಕೆ ನನಗೆ ಒಂಥರ ಮನಸ್ಸು ವಿಫಲ ಆಗ್ತಾ ಇದೆ. ನೋಡಂತೆ 33 ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ಆ 33 ಕೋಟಿ ದೇವತೆಗಳಲ್ಲಿ ಎಲ್ಲಾ ದೇವರುಗಳು ಮುನಿಸ್ಕೊಂಡ್ರು, ಒಂದು ದೇವರು ಯಾರು ಕಣ್ಬಿಟ್ರೆ ನಮ್ಮ ಒಂದು ಸಮಸ್ಯೆ ಬಗೆಹರಿಯತ್ತೆ ಅನ್ನೋ ಒಂದು ಆಶಾಭಾವನೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಭದ್ರಾವತಿ ನ್ಯೂಟೌನ್ನ ಸ್ವಯಂ ಉದ್ಯೋಗಿಯಾದ ಬಾಲಕೃಷ್ಣ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಎಂಎ ಸುದರ್ಶನ. ಇನ್ನು ಮುಂದೆ ಕೇಳಿ, ತೆಂಗಿನಲ್ಲಿ ಕಪ್ಪು ತಲೆ ಹುಳುವಿನ ಜೈವಿಕ ನಿಯಂತ್ರಣ, ಈ ಕುರಿತು ಶಿವಮೊಗ್ಗದ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಕೆ ವೆಂಕಟೇಶ್ ನಾಯಕ್ ಅವರೊಡನೆ ಸಂದರ್ಶನ. ನಮಸ್ಕಾರ ವೆಂಕಟೇಶ್ ನಾಯ್ಕ ಅವರೇ. ನಮಸ್ಕಾರ ಸರ್. ತಾವು ಶಿವಮೊಗ್ಗ ಜೈವಿಕ ಕೇಂದ್ರದಲ್ಲಿ ಪರೋಪಜೀವಿ ಪ್ರಯೋಗಾಲಯದಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಈಗ ತೆಂಗಿನಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಎರಡು ಕೀಟಬಾಧೆ ಅಂತೇಳಂದ್ರೆ, ಒಂದು ಕಪ್ಪು ತಲೆ ಹುಳುದು, ಇನ್ನೊಂದು ನುಸಿಪೀಡೆ. ಇವತ್ತಿನ ದಿವಸ ಈ ಕಪ್ಪು ತಲೆ ಹುಳುವಿನ ಬಗ್ಗೆ ತಿಳ್ಕೊಳ್ಳೋಣ, ಇದನ್ನು ಹೇಗೆ ನಿಯಂತ್ರಣ ಮಾಡೋದು ಅಂತ ಹೇಳಿ. ಮೊದಲಿಗೆ ಇದರ ಜೀವನ ಚಕ್ರವನ್ನು ತಿಳಿಸ್ಕೊಡಿ. ಈ ತೆಂಗಿನಲ್ಲಿ ಕಪ್ಪು ತಲೆ ಹುಳುವಿನ ಬಾಧೆ ಅಂದ್ರೆ ತುಂಬಾನೇ ಕಂಡು ಬರ್ತಾ ಇದೆ. ಅದರಲ್ಲೂ ತೆಂಗಿನಲ್ಲಿ ಹವಾಮಾನ ವೈಪರೀತ್ಯ, ಮಳೆಯಿಂದ ಅಥವಾ ಮಳೆಯ ಕೊರತೆ, ಕೀಟಬಾಧೆ ತುಂಬಾನೇ ತುತ್ತಾಗ್ತಿದೆ. ಹಾಗಾಗಿ ಈ ತೆಂಗಿನಲ್ಲಿ ಅದೇ ಕುಟುಂಬದಂತ ವ್ಯಾಪ್ತಿ ಬರುವ ತಾಳೆ, ಖರ್ಜೂರ, ಈಚಲು ಮರಗಳಿಗೆ ಸಹ ಈ ಕೀಟದ ಹಾವಳಿ ಕಂಡು ಬರ್ತಾ ಇರ್ತದೆ. ಸೊ ಈ ಕೀಟದ ಒಂದು ಜೀವನ ಚರಿತ್ರೆ ಅಂದ್ರೆ, ಒಂದು ಹೆಣ್ಣು ಕೀಟವು ತನ್ನ ಜೀವಿತಾವಧಿಯಲ್ಲಿ 200 ಮೊಟ್ಟೆ ಇಡುತ್ತದೆ. ಒಂದು ಮೊಟ್ಟೆ ಅವಧಿ ಅಂದ್ರೆ ಒಂದು 5 ದಿನ ಇರುತ್ತಷ್ಟೇ. ಮರಿ ಹುಳುವಿನ ಅವಧಿ 37 ರಿಂದ 47 ದಿನಗಳು ತುಂಬಾನೇ ಹಾನಿ ಉಂಟು ಮಾಡುವಂತ ಒಂದು ಅವಧಿ. ಸೊ ಅದಾದ ನಂತರ ಕೋಶಾವಸ್ಥೆಗೆ ಹೋಗುತ್ತೆ. ಕೋಶಾವಸ್ಥೆಯಲ್ಲಿ 12 ದಿನಗಳು ಈ ಕೋಶಾವಸ್ಥೆಗಿರುತ್ತೆ. ವಯಸ್ಕ ಕೀಟದ ಅವಧಿಗಳು ಒಂದು 5-7 ದಿನಗಳು ಇರ್ತದೆ. ಅದರಲ್ಲಿ ಗಂಡು ಒಂದು 5 ದಿನ ಅದರ ಅವಧಿ, ಹೆಣ್ಣು 5 ದಿನ ಅವಧಿಯಲ್ಲಿ ಇರ್ತದೆ. ಸೊ ಈ ಮರಿ ಹುಳುವಿನ ಅವಧಿಯಲ್ಲಿ ಅಂದ್ರೆ ಏನು 37-47 ದಿನಗಳ ಅವಧಿಯಲ್ಲಿ, ಈ ಅವಧಿಯಲ್ಲಿ ಈ ಹುಳುಗಳು ರೇಷ್ಮೆ ಮತ್ತು ಹಿಕ್ಕೆಗಳಿಂದ ಜಾಲರಿ ಕಟ್ಕೊಂಡು ಒಳಗಿನಿಂದ ಬಲಿತ ಎಲೆಗಳ ಕೆಳಭಾಗದಲ್ಲಿ ಇದ್ದುಕೊಂಡು ಹಸಿರು ಭಾಗವನ್ನು ತಿನ್ನುತ್ತೆ. ಸೊ ಆಗ ಪತ್ರ ಹರಿತವನ್ನು ತಿನ್ನಿದಾಗ ದ್ಯುತೀಯ ಸಂಶ್ಲೇಷಣ ಕ್ರಿಯೆ ಉಂಟಾಗುವುದಿಲ್ಲ. ಇದರಿಂದ ತೆಂಗಿನ ಗಿಡಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಕುಂಠಿತಗೊಳಿಸುತ್ತದೆ. ಕಪ್ಪು ತಲೆ ಹುಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಆಗಿಂದಾಗೆ ಮರುಕಳಿಸುತ್ತದೆ. ಹಾಗಾಗಿ ಇದು ಮರುಕಳಿಸೋದ್ರಿಂದ ಮತ್ತೆ ಇದರ ಜೀವನ ಚಕ್ರದ ಅವಧಿ ಕೇವಲ 1-2 ತಿಂಗಳಲ್ಲಿ ಇದು ಹೆಚ್ಚೆಚ್ಚು ಉತ್ಪಾದನೆ ಮಾಡೋದ್ರಿಂದ ಆಮೇಲೆ ಈ ಮರಿ ಹುಳುವಿನ ಹಾನಿ ಸುಮಾರು 37-47 ದಿನ ಆ ಸಂದರ್ಭದಲ್ಲಿ ಇದು ತುಂಬಾ ತೆಂಗಿನ ತೋಟಗಳಿಗೆ ಹಾನಿ ಉಂಟು ಮಾಡುತ್ತೆ. ಅಂತ ಅವಧಿನಲ್ಲಿ ನಾವು ಹೆಚ್ಚು ಕ್ರಮವನ್ನು ತಗೊಂಡು ಇದನ್ನು ನಿಯಂತ್ರಿಸಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಈಗ ರೈತರು ಈ ಕಪ್ಪು ತಲೆ ಹುಳುವನ್ನು ನಿಯಂತ್ರಣ ಮಾಡಲಿಕ್ಕೆ ರಾಸಾಯನಿಕಗಳನ್ನು ಸಹ ಬಳಸ್ತಾರೆ, ಜೊತೆಗೆ ಜೈವಿಕ ಕ್ರಮವನ್ನು ಸಹ ಬಳಸ್ತಾರೆ. ಇವತ್ತು ಈ ಜೈವಿಕ ಕ್ರಮವನ್ನು ಅನುಸರಿಸಿ ಹೇಗೆ ಈ ಹುಳುವನ್ನು ನಿಯಂತ್ರಣ ಮಾಡೋದು ಅಂತ ಮಾಹಿತಿಯನ್ನು ನೀಡಿ. ಈಗ ಜೈವಿಕವಾಗಿ ನಾವು ಈ ಪರೋಪಜೀವಿಗಳನ್ನ ಬಳಸೋದ್ರಿಂದ ಒಂದು 3 ಹಂತದಲ್ಲಿ ನಾವು ಇದನ್ನ ಹತೋಟಿ ಮಾಡಬಹುದಾಗಿದೆ. ಕಾರಣ ಅಂದ್ರೆ ಒಂದು ಅಲ್ಪಾವಧಿಯಲ್ಲಿ ತುಂಬಾನೇ ಹಾವಳಿ ಕಡಿಮೆ ಇರ್ತದೆ. ಆ ಸಮಯದಲ್ಲಿ ಒಂದು 50 ಹುಳುಗಳನ್ನ ನಾವು ಬಿಡುಗಡೆ ಮಾಡಿದ್ದೇ ಆದಲ್ಲಿ ಅದನ್ನ ನಾವು ಹತೋಟಿ ಮಾಡಬಹುದು. ಮತ್ತೆ ಮಧ್ಯಮ ಹಾವಳಿಯಲ್ಲಿ ಒಂದು 51-100 ಹುಳುಗಳನ್ನು ನಾವು ಬಿಡುಗಡೆ ಮಾಡಿದಾಗ ಅದು ಕೂಡ ಕಂಟ್ರೋಲ್ ಮಾಡಬಹುದು. ಆದರೆ ಶೇಕಡ 50%ಕ್ಕಿಂತ ಹೆಚ್ಚು ಹಾವಳಿ ಇದ್ದಲ್ಲಿ ಅದು ತೀವ್ರ ಹಾವಳಿ ಇದ್ದ ಅಂತ ಹೇಳ್ಬೋದು. ಸೊ ಆ ಸಮಯದಲ್ಲಿ ಈ ಪರೋಪಜೀವಿಗಳ ಜೊತೆಗೆ ರಾಸಾಯನಿಕ ಕೀಟಗಳು ಕೀಟನಾಶಕ ಆದಂತಹ ಮಾನೋಕ್ರೋಟೋಫಾಸ್ ಅನ್ನು ಒಂದು 10 ಮಿಲಿ ಮಾನೋಕ್ರೋಟೋಫಾಸ್ ಜೊತೆಗೆ ಆ 10 ಮಿಲಿ ನೀರನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಈ ಪೆನ್ಸಿಲ್ ಗಾತ್ರದ ಕಂದು ಬಣ್ಣದ ತೆಂಗಿನ ಬೇರುಗಳಿಗೆ ನಾವು ಬೇರು ಉಣಿಸುವ ಮೂಲಕ ಅಂದ್ರೆ ನಾವೇನು ರೂಟ್ ಫೀಡಿಂಗ್ ಅಂತ ಹೇಳ್ತೀವಿ, ರೂಟ್ ಫೀಡಿಂಗ್ ಜೊತೆಗೆ ಇದನ್ನ ನಾವು ಹತೋಟಿ ಮಾಡಬಹುದಾಗಿದೆ. ಈ ಸಮಯದಲ್ಲಿ ನಾವು ಬೇರು ಮೂಲಕ ರಾಸಾಯನಿಕ ನೀಡಿದ ತೆಂಗು ಮರಗಳಿಂದ ಒಂದು 15-20 ದಿನಗಳವರೆಗೆ ಯಾವುದೇ ಕಾರಣಕ್ಕೂ ಎಳನೀರು ಮತ್ತು ತೆಂಗಿನಕಾಯಿಗಳನ್ನ ತೆಗೆಯಬಾರದು ಮತ್ತು ಸೇವಿಸಬಾರದು. ಈಗ ಜೈವಿಕ ನಿಯಂತ್ರಣದಲ್ಲಿ ತಾವು ಪರೋಪಿ ಜೀವಿಯನ್ನ ಸಾಮೂಹಿಕವಾಗಿ ಬಿಡ್ತಿರಲ್ಲ, ಆ ಕೀಟ ಯಾವುದು, ಅದು ಹೇಗೆ ಈ ಹುಳುವನ್ನ ನಿಯಂತ್ರಣ ಮಾಡುತ್ತೆ? ಇದು ಗೋನಿಯೋಸಸ್ ನೆಫಾಂಟಿಡಿಸ್ ಅನ್ನೋ ಒಂದು ಪರೋಪ ಜೀವಿ. ಇದನ್ನ ಏನ್ ಮಾಡ್ತೀವಿ, ತೆಂಗಿನ ಮರದ ಬುಡದ ಮಟ್ಟದಿಂದ 1.2 ಮೀಟರ್ ಎತ್ತರದಲ್ಲಿ ಬಿಡುಗಡೆ ಮಾಡಿದಾಗ ಸುಳಿಯವರೆಗೂ ತಾನಾಗಿಯೇ ಯಾವುದೇ ತರಹದ ಎತ್ತರದ ಮರಗಳ ಸುಳಿಯವರೆಗೂ ಸಹ ಇದು ತಲುಪುತ್ತದೆ. ಗೋರ್ಗಸ್ ಜೀವಿಯು ಮೇಲಕ್ಕೆ ಹಾರದೆ ಕಾಂಡದ ಮೇಲೆ ತೆವಳಿಕೊಂಡು ಸರಾಸರಿ 13-20 ನಿಮಿಷಗಳಲ್ಲಿ ತಲುಪುತ್ತದೆ. ಈ ಕಪ್ಪು ತಲೆ ಹುಳುಗಳನ್ನು ಹುಡುಕಿಕೊಂಡು ಹೋಗಿ ಮೊಟ್ಟೆ ಇಡುತ್ತದೆ. ನಂತರ ಸಂತಾನೋತ್ಪತ್ತಿ ಮುಂದುವರೆಸಿ ಕಪ್ಪು ತಲೆ ಹುಳುಗಳನ್ನು ನಾಶಪಡಿಸುತ್ತದೆ. ಪ್ರತಿ ಗಿಡಕ್ಕೆ 10ರಂತೆ ಕನಿಷ್ಠ 4 ಬಾರಿ ಬಿಡುವುದರಿಂದ ಶೇಕಡ 90%ರಷ್ಟು ಕಪ್ಪು ತಲೆ ಹುಳುವಿನ ನಿಯಂತ್ರಣವನ್ನು ಮಾಡಬಹುದಾಗಿದೆ. ಒಂದು ನಿರ್ದಿಷ್ಟ ಗ್ರಾಮದಲ್ಲಿ ಅದು ಆಹಾರವಾಗಿ ಬಳಸುತ್ತವೆ. ಆಸರೆ ಹುಳುವನ್ನು ಚುಚ್ಚುವುದಲ್ಲದೆ ಅದನ್ನು ನಿಸ್ಸಹಾಯಕಗೊಳಿಸುತ್ತದೆ. ಇದರಿಂದ ಕಪ್ಪು ತಲೆ ಹುಳುವಿನ ಸಂಖ್ಯೆಯು ಇಳಿಮುಖವಾಗುತ್ತದೆ. ಹಾಗಾಗಿ ಇದು ಹತೋಟಿ ಮಾಡಲಿಕ್ಕೆ ಕಾರಣ ಆಗುತ್ತೆ. ಈ ಗೋನಿಯೋಸಸ್ ನೆಫಾಂಟಿಡಿಸ್ ಜೀವನ ಚರಿತ್ರೆ ಹೇಗಿದೆ ಅಂದ್ರೆ, ಮೊಟ್ಟೆಯ ಅವಧಿ 1 ದಿವಸ, ಮರಿ ಹುಳುವಿನ ಅವಧಿ 2-3 ದಿನಗಳು, ಕೋಶಾವಸ್ಥೆಯ ಅವಧಿ 5-8 ದಿನಗಳು ಇರುತ್ತದೆ. ಒಟ್ಟು ಜೀವನ ಚಕ್ರ 10-12 ದಿನಗಳು ಈ ಜೀವನ ಚಕ್ರ ಇರುತ್ತದೆ. ಒಂದು ಪ್ರೌಢ ಹೆಣ್ಣು ಹುಳುವಿನ ಜೀವಿತಾವಧಿ 44-61 ದಿನಗಳವರೆಗೆ ಇದು ಇರುತ್ತದೆ. ಸೊ ಈ ರೀತಿಯಾಗಿ ಗೋನಿಯೋಜಸ್ ನೆಫಾಂಟಿಡಿಸ್ ಈ ಪರೋಪಜೀವಿಯನ್ನ ರೈತರು ತಮ್ಮ ತಾಕಿನಲ್ಲೇ ಬಿಡಬೇಕು ಅಂತನ್ನದಾದ್ರೆ ನಿಮ್ಮ ಪ್ರಯೋಗಾಲಯದಿಂದ ತಗೊಂಡೋಗಿ ಅವರು ಅದನ್ನ ತಾಕಿಗೆ ಬಿಡಬೇಕು. ಅದನ್ನು ತಗೊಂಡು ಹೋಗೋ ಕ್ರಮ ಹೇಗೆ, ಅದನ್ನ ಬಿಡೋದು ಹೇಗೆ, ಮತ್ತೀಗ ಯಾರೋ ಒಬ್ಬರು ರೈತರು ಬಿಟ್ಟರೆ ಸಾಕಾಗತ್ತಾ, ಅದು ಪಕ್ಕದ ತೋಟಕ್ಕೆ ಮತ್ತೆ ಹೋಗೋದಿಲ್ವಾ? ಏನಾಗುತ್ತೆ, ಈ ಕಪ್ಪು ತಲೆ ಹುಳುವಿನ ಬಾಧೆ ಪ್ರತಿಯೊಂದು ತೋಟದಲ್ಲೂ ಕಾಣ ಸಿಗುತ್ತೆ. ಆಗ ರೈತರು ಎಲ್ಲ ಸಮಗ್ರವಾಗಿ ಹತೋಟಿ ಮಾಡುವ ನಿಟ್ಟಿನಲ್ಲಿ ಬಂದಾಗ ಇಲಾಖೆಯಿಂದ ಅದನ್ನು ನಾವು ಉಚಿತವಾಗಿ ಈ ಟೆಸ್ಟ್ ಬಳದಿ ಅಂದ್ರೆ ಏನು, ಅದರಲ್ಲಿ ನಾವು ಉತ್ಪಾದನೆ ಮಾಡಿದಂತಹ ಹುಳುಗಳನ್ನ ಟೆಸ್ಟ್ ಬಳದಿ ಶೇಖರಣೆ ಮಾಡಿರ್ತೀವಿ. ಸೊ ರೈತರು ನಾವು ಇದನ್ನ ಉಚಿತವಾಗಿ ನೀಡ್ತೀವಿ. ಹಾಗಾಗಿ ಈ ತೋಟದಲ್ಲಿ ತಗೊಂಡೋಗಿ ಬಿಟ್ಟಾಗ ಈ ತೆಂಗಿನ ಬುಡದ ಮಟ್ಟದಿಂದ 1.2 ಮೀಟರ್ ಎತ್ತರದಲ್ಲಿ ಈ ಹುಳುಗಳನ್ನು ಬಿಡುಗಡೆ ಮಾಡಿದಾಗ ಸುಳಿಯವರೆಗೂ ತಾನಾಗಿಯೇ ಯಾವುದೇ ತರಹದ ಎತ್ತರದ ಮರದವರೆಗೂ ಸಹ ಇದು ತೆವಳ್ಕೊಂಡು ಹೋಗುತ್ತೆ, ಎಲ್ಲಿ ಹಾರೋಗಲ್ಲ. ತೆವಳ್ಕೊಂಡು ಹೋಗ್ಬಿಟ್ಟು ಕಾಂಡದ ಮೇಲೆ ತೆವಳಿಕೊಂಡು ಸರಾಸರಿ ಒಂದು 13-20 ನಿಮಿಷಗಳಲ್ಲಿ ತಲುಪ್ತದೆ. ಆಗ ಕಪ್ಪು ತಲೆ ಹುಳುಗಳನ್ನು ಹುಡುಕಿಕೊಂಡು ಹೋಗಿ ಅದರ ಮೇಲೆ ಮೊಟ್ಟೆ ಇಡ್ತದೆ. ನಂತರ ಅದರ ಸಂತಾನೋತ್ಪತ್ತಿನ ಮುಂದುವರೆಸಿ ಕಪ್ಪು ತಲೆ ಹುಳುಗಳನ್ನು ನಾಶಪಡಿಸ್ತದೆ. ಈ ರೀತಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಥವಾ ಗ್ರಾಮದಲ್ಲಿ ಸಾಮೂಹಿಕವಾಗಿ ಪರೋಪಜೀವಿಗಳನ್ನು ಬಿಡುಗಡೆ ಮಾಡೋದ್ರಿಂದ ಸಮಗ್ರವಾಗಿ ಕಪ್ಪು ತಲೆ ಹುಳುವನ್ನು ಹತೋಟಿ ಮಾಡಬಹುದು. ಈಗ ಯಾವುದೋ ಒಂದು ತಾಕ್ನಲ್ಲಿರುವಂತಹ ಎಲ್ಲಾ ರೈತರು ಸಮಗ್ರ ಹತೋಟಿ ಕ್ರಮವನ್ನ ತಗೊಳ್ಬೇಕಾಗತ್ತೆ. ಈಗ ಸುಮಾರು ಎಷ್ಟು ಮರಗಳಿಗೆ ಸುಮಾರು ಎಷ್ಟು ಈ ಹುಳುವನ್ನು ಬಿಡಬೇಕಾಗತ್ತೆ? ಪ್ರತಿ ಗಿಡಕ್ಕೆ 10 ಕನಿಷ್ಠ 4 ಬಾರಿ ಬಿಡೋದ್ರಿಂದ 90% ಕಪ್ಪು ತಲೆ ಹುಳುವಿನ ನಿಯಂತ್ರಣ ಮಾಡಬಹುದಾಗಿದೆ. ಈಗ ತಾವು ಹೇಳಿದಾಗೆ ಇದರ ಜೊತೆಗೆ ಹಾನಿಯ ಪ್ರಮಾಣ ಜಾಸ್ತಿ ಇತ್ತು ಅಂತ ಹೇಳಂತಂದ್ರೆ ರಾಸಾಯನಿಕವನ್ನು ಸಹ ಬಳಸಿ ನಿಯಂತ್ರಣ ಮಾಡೋದ್ರ ಜೊತೆಗೆ ಈ ಪರೋಪಜೀವಿಯನ್ನು ಸಹ ಬಿಡಬೇಕಾಗತ್ತೆ. ಒಳ್ಳೇದು ವೆಂಕಟೇಶ್ ನಾಯ್ಕ ಅವರೇ, ಈ ತೆಂಗಿನಲ್ಲಿ ಕಪ್ಪು ತಲೆ ಹುಳುವಿನ ಜೈವಿಕ ನಿಯಂತ್ರಣ ಅಂದ್ರೆ ಗುನಿಯೋಜಸ್ ಅನ್ನ ಬಳಸಿಬಿಟ್ಟು ಹೇಗೆ ನಾವು ನಿಯಂತ್ರಣ ಮಾಡಬಹುದು ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ತೆಂಗಿನಲ್ಲಿ ಕಪ್ಪು ತಲೆ ಹುಳುವಿನ ಜೈವಿಕ ನಿಯಂತ್ರಣ ಈ ಕುರಿತು ಶಿವಮೊಗ್ಗದ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಕೆ ವೆಂಕಟೇಶ್ ನಾಯಕ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಎನ್ ಸುಬ್ರಹ್ಮಣ್ಯ. ಇನ್ನು ಮುಂದೆ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ ನೋಡು. ಬಂತು ಬಾವಿ. ಅಯ್ಯೋ, ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು.